ಉತ್ತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿದ್ಯಾವರ್ಧಕ ಸಂಘದ ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ದರ್ಬಾರ್ ಶಿಕ್ಷಣ ಸಂಸ್ಥೆಯು ಸುಸಜ್ಜಿತವಾದ ಕಟ್ಟಡ ಹಾಗೂ ಎಲ್ಲ ಆಧುನಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ಹೊಂದಿದೆ. ವಿಶಾಲವಾದ ಆಟದ ಮೈದಾನ ಹೊಂದಿದ ವಿಜಯಪುರ ನಗರದ ಮಧ್ಯಭಾಗದಲ್ಲಿ ಇರುವ ಏಕೈಕ ಶಿಕ್ಷಣ ಸಂಸ್ಥೆ. ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ, ಪಿಯುಸಿ, ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗಗಳಿಗೆ ಹಾಗೂ ಬಿಎ, ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆಗಳು ಡಾಕ್ಟರ್ ವಿನಾಯಕ್ ಗ್ರಾಮ್ ಪುರೋಹಿತ್ 9441266635, ಶ್ರೀ ಟಿಆರ್ ಕುಲಕರ್ಣಿ 9448985968. ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹೈಟೆಕ್ ನರ್ಸರಿಯ ಅನುಭವ ಕುರಿತು ಕೊಲಹಾರ್ ತಾಲೂಕಿನ ಕುಬ್ಕಡ್ಡಿ ಗ್ರಾಮದ ಸಚಿನ್ ಬಾಲ್ಗೊಂಡ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಬಬಲೇಶ್ವರ ತಾಲೂಕು ಕಾಕಂಡಕಿಯ ಸಂತರಾಮ್ ಜಾಧವ್ ಹಾಗೂ ಸಂಗಡಿಯರಿಂದ ರಿವಾಯತ್ ಪದಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಹೈಟೆಕ್ ನರ್ಸರಿಯ ಅನುಭವ ಕುರಿತು ಕೊಲಹಾರ್ ತಾಲೂಕಿನ ಕುಬ್ಕಡ್ಡಿಯ ಗ್ರಾಮದ ಸಚಿನ್ ಬಾಲ್ಗೊಂಡ್ ಅವರೊಂದಿಗೆ ಸಂದರ್ಶನ. ಮಣ್ಣಿನ ಮಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ನಾವು ಇವತ್ತು ವಿಜಾಪುರ್ ಬಾಗಲಕೋಟ್ ಹೆದ್ದಾರಿ ಮೇಲೆ ಕುಬ್ಕಡ್ಡಿ ಕ್ರಾಸ್ನೊಳಗಿದ್ದೀವಿ. ಇಲ್ಲಿ ಒಂದು ಹೈಟೆಕ್ ನರ್ಸರಿ ಅದ, ಬಹಳ ದೊಡ್ಡ ನರ್ಸರಿ ಅದ. ಇಲ್ಲಿ ಸಾಕಷ್ಟು ಹಣ್ಣಿನ ವೆರೈಟಿಗಳು ತಮಗೆ ಸಿಗ್ತಾ ಇದ್ದಾವೆ, ಮತ್ತೆ ಬೇರೆ ಬೇರೆ ವೆರೈಟಿಗಳು ಕೂಡ ತಮಗೆ ಇಲ್ಲಿ ಸಿಗ್ತಾ ಇದ್ದಾವೆ. ಸುಮಾರು 3 ವರ್ಷಗಳಿಂದ ಈ ಹೈಟೆಕ್ ನರ್ಸರಿಯನ್ನ ಮಾಡ್ತಾ ಬಂದಿರುವಂತಹ ಸಚಿನ್ ಬಾಲ್ಗೊಂಡ್ ಅವರು ನಮ್ಮ ಜೊತೆಗಿದ್ದಾರೆ. ಸಚಿನ್ ಬಾಲ್ಗೊಂಡ್ ಅವರು ಕೃಷಿ ಡಿಪ್ಲೊಮಾ ಮಾಡಿ ಈ ನರ್ಸರಿಯನ್ನ ಶುರು ಮಾಡಿದಂಥವರು. ಸಾಕಷ್ಟು ಅನುಭವ ಈ 3 ವರ್ಷಗಳಲ್ಲಿ ಅವರು ಪಡೆದುಕೊಂಡಿದ್ದಾರೆ. ಇಲ್ಲಿ ಈ ಹಣ್ಣಿನ ವೆರೈಟಿ ಇಲ್ಲ ಅಂತಲ್ಲ, ನಮ್ಮಲ್ಲಿ ಏನು ಹಣ್ಣುಗಳನ್ನ ನೀವು ಹೆಸರು ಹೇಳ್ತೀರಿ ಅಂತ ಎಲ್ಲ ಹಣ್ಣುಗಳ ಸಸಿಗಳು ಇಲ್ಲಿ ಸಿಗ್ತಾ ಇದ್ದಾವೆ. ಮತ್ತ ಈ ನರ್ಸರಿ ನಮ್ಮ ಸುತ್ತಮುತ್ತಲಿನ ರೈತರಿಗೆ ಬಹಳ ಒಳ್ಳೆ ಒಂದು ಸೇವೆಯನ್ನ ಒದಗಿಸ್ತಾ ಇದೆ ಅನ್ನುವಂತ ಮಾತನ್ನ ಸಚಿನ್ ಅವರು ಹೇಳ್ತಾ ಇದ್ದಾರೆ. ಯುವ ಕೃಷಿ ಉದ್ಯಮಿ ಸಚಿನ್ ಅವರು, ಅವರ ಅನುಭವಗಳನ್ನ ನಾವು ಇವತ್ತಿನ ದಿವಸ ಕೇಳೋಣ. ವಿಶೇಷವಾಗಿ ಯುವಕರಿಗೆ ಅವರ ಈ ಅನುಭವ ಪ್ರೇರಣೆ ನೀಡಬಹುದು ಅಂತ ಹೇಳಿ ನಮಗ ಖಾತ್ರಿ ಅದ. ಸಚಿನ್ ಬಾಲ್ಗೊಂಡವರೇ ನಮಸ್ಕಾರ. ಸರ್ ನಮಸ್ತೆ. ನಾವು ಟೋಟಲ್ ಇಂದು ಹೈಟೆಕ್ ನರ್ಸರಿ ಮಾಡಿದ್ದೀವ್ರಿ. 18 ಎಕರೆಯಲ್ಲಿ ಹೈಟೆಕ್ ನರ್ಸರಿ ಮಾಡಿದ್ದೀವಿ. ಯಾಕೆ ಹೈಟೆಕ್ ನರ್ಸರಿ ಮಾಡಿದ್ವಿ ಅಂದರೆ, ಈ ಬಿಜಾಪುರ, ಬಾಗಲಕೋಟೆ ಆಯಿತು, ಈ ನಾರ್ತ್ ಕರ್ನಾಟಕ ಆಯಿತು, ಇಲ್ಲೆಲ್ಲ ಹಾರ್ಟಿಕಲ್ಚರ್ ಬೆಳೆಯೋದಕ್ಕೆ ಬಹಳ ಸೂಕ್ತವಾದ ಜಮೀನಾಯ್ತ್ರಿ. ಹಾಗಾಗಿ ಸೂಕ್ತವಾದ ಜಮೀನಿಗೆ ಸೂಕ್ತವಾದ ಸಸಿಗಳನ್ನು ಕೊಡೋದಕ್ಕೆ ಮತ್ತು ಒಳ್ಳೆ ಗುಣಮಟ್ಟದ ಸಸಿಗಳನ್ನು ನಮಗೆ ಇಲ್ಲಿ ಯಾರೂ ಕೊಡ್ತಿದ್ದಿಲ್ಲರಿ. ಯಾಕಂದರೆ ನಾವು ರೈತರು, ನಾವು ಫಸ್ಟ್ ಪ್ಲಾಂಟೇಷನ್ ಮಾಡಬೇಕಂದಾಗ ನಾವೇನು ಮಾಡಿದ್ವಿ, ಸಸಿಗಳನ್ನು ಹುಡ್ಕೊಂಡು ರಾಜಮಂಡ್ರಿ ಅಥವಾ ಆಂಧ್ರ ಪ್ರದೇಶ ಹಿಂಗೆ ಬೇರೆ ಸ್ಟೇಟ್ಗಳ ಮೇಲೆ ಅವಲಂಬನೆ ಮಾಡ್ತಿದ್ವಿ. ಬಟ್ ಈ ಸದ್ಯಕ್ಕೆ ನಾವು ಯಾಕೆ ಇಲ್ಲಿ ರೈತರಿಗೆ ಸಸಿಗಳನ್ನು ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಪ್ರಥಮ ಬಾರಿಗೆ ನಾವು ನರ್ಸರಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಈಗ ಟೋಟಲ್ ಆಗಿ ನರ್ಸರಿಯನ್ನು ಸ್ಟಾರ್ಟ್ ಮಾಡಿ 3 ವರ್ಷ ಆಯ್ತ್ರಿ. ನಾವು ಯಾವ ರೀತಿ ನರ್ಸರಿಯನ್ನು ಸ್ಟಾರ್ಟ್ ಮಾಡಿದ್ವಿ ಅಂದರೆ, ನಮಗೆ ರೈತರೇ ಪ್ರೇರಣೆ ಆದ್ರಿ ಪ್ರಾರಂಭ ಮಾಡೋದಕ್ಕೆ. ಯಾಕೆ ಪ್ರೇರಣೆ ಆದ್ರಂದ್ರೆ, ಯಾಕಂದರೆ ನಾವು ಪ್ಲಾಂಟೇಷನ್ ಮಾಡ್ಬೇಕಂತೇಳಿ, ಪೇರು ಪ್ಲಾಂಟೇಷನ್ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೀವ್ರಿ. ನಮಗೆ ಸಸಿಗಳನ್ನು ಹುಡುಕ್ತಾ ಇದ್ದೀವಿ ನಾವು, ಎಲ್ಲಿ ಸಿಗ್ತಾವ ಎಲ್ಲಿ ಸಿಗ್ತಾವ ಅಂತೇಳಿ. ನಮಗೆ ಒಂದೊಂದು ಸಸಿ ರೇಟು ವ್ಯಾಪಾರಸ್ಥರು ಕೇಳಿದಾಗ 180-150 ಈ ರೇಂಜಲ್ಲಿ ಹೇಳಿದ್ರಿ. ಡಿಫ್ರೆನ್ಸ್ ಭಾಳ ಆಗತ್ತಲ್ರಿ, ಯಾಕೆ ನಾವು ಈ ರೇಟು, ಒಂದು ಸಸಿ ತಯಾರು ಮಾಡೋಕ್ಕೆ ಎಷ್ಟು ಖರ್ಚಾಗ್ತದೆ, ಎಷ್ಟು ಲಾಭ ಇಟ್ಕೊಂಡು ಮಾರ್ತಾರೆ ಇವರು ಅಂತೇಳಿ ನಾವೇನು ಮಾಡಿದ್ವಿ, ಬೇರೆ ಬೇರೆ ಕಡೆ ಎಲ್ಲ ವಿಚಾರ ಮಾಡಿದಾಗ ನಮಗೇನಾಯ್ತ್ರಿ, 35 ರೂಪಾಯಿಗೆ ಒಂದು ಸಸಿ ಸಿಕ್ತ್ರಿ. ನಮಗೆ 35 ರೂಪಾಯಿಗೆ ಒಂದು ಸಸಿ ಸಿಗಂತೆ, ನಾವು ಪ್ಲಾಂಟೇಷನ್ ಮಾಡಕತ್ತಂತೆ ಏನಂದ್ರು, ಎಲ್ಲ ರೈತರು ನಾವು ಸ್ವಲ್ಪ ಮಾಡ್ತೀವಿ, ನಾವೊಂದು ಸ್ವಲ್ಪ ಮಾಡ್ತೀವಿ ಅಂಥೇಳಿ ಮುಂದೆ ಬಂದಿರ್ರಿ. ಅದಕ್ಕೆ ನಾವು ಏನು ಮಾಡಿದ್ವಿ, ಅವರಿಗೆ ತರಿಸಿದ್ವಿ ಅಂಥೇಳಿ ಒಂದು 20,000 ಸಸಿಯನ್ನು ತರಿಸಿದ್ವಿ ಸರ್. 20,000 ಸಸಿ ತರಿಸಿದಾಗ ಏನಾಯ್ತ್ರಿ, ನಾವು 9 ಎಕರೆ ಪ್ಲಾಂಟೇಷನ್ ಮಾಡೋರು, ಆ 20,000 ಸಸಿಯನ್ನು ತರಿಸಿದಾಗ ನಮಗೆ 1 ಎಕರೆಗಾಗಷ್ಟು ಮಾತ್ರ ಉಳಿತು, ಉಳಿದಿದ್ದೆಲ್ಲ ರೈತರು ಹೋದ್ರು. ನನಗೊಂದು ಸ್ವಲ್ಪ

ಹೋಗಿ ಕುರಿ ಒಂದು ತಂದಾರೋ ಆಕ್ಷೇನ ಹೋಗಿ ಮುಲ್ಲನ ಕರೆಕೊಂಡ ಬಂದಾರಲ್ಲ ಚೂರಿ ತೋ ಬಂದ ಬ್ಯಾಣ ಹತ್ಯಾರಲ್ಲ ಚೂರಿ ತೋಗೊಂಡ ಬ್ಯಾಣ ಹತ್ಯಾರಲ್ಲ ನೆಲಕ ಕೆಡವಿ ಕೋದಾರು ಕುರಿಯ ಗೋಣ ಚೀತಿಟ್ಟ ಕೇಳರಿ ಸರ್ವೇ ಜನ ಕೈಯ ಮೂಗದ ಏಳುವೆ ಸಬದಾಗಿನ್ನ ಸಾಲಿಲಿಂದ ಬಂದು ಎರಡು ಪುತ್ರರನ ಕುರಿ ಕೊಯ್ಯೋದು ನೆತಗೊಂಡ ನೋಡ್ಯಾರಲ್ಲ ಸ್ವಾರ್ಯದಿಂದ ಬಂದು ಎರಡು ಪುತ್ರರನ ಕುರಿ ಕೊಯ್ಯೋದು ನೆತಗೊಂಡ ನೋಡ್ಯಾರಲ್ಲ ಅಣ್ಣ ಅಂತನ ಕೊಯ್ಯೋ ಎಣ್ಣ ಗೋಣ ತಮ್ಮ ಅಂತನ ಕೊಯ್ಯೋ ಎಣ್ಣ ಗೋಣ ತಮ್ಮ ಅಂತನ ಕೊಯ್ಯೋ ಎಣ್ಣ ಗೋಣ ಅಣ್ಣನ ನೆಲಕ ಕೆಡವಿ ತಮ್ಮ ಕೋದೋ ಗೋಣ ಚೀತಿಟ್ಟ ಕೇಳರಿ ಸರ್ವೇ ಜನ ಕೈಯ ಮೂಗದ ಏಳುವೆ ಸಬದಾಗಿನ್ನ ಐ ಹೊಡಕ್ವಂತ ಬಡಕ್ವಂತ ಬಂದಾಳಲ್ಲ ನೆತ್ತರ ನೋಡಿ ಹಾರಿತು ಹಾರಣ ಹೊಡಕ್ವಂತ ಬಡಕ್ವಂತ ಬಂದಾಳಲ್ಲ ನ್ಯಾತರ ನೋಡಿ ಹಾರಿತು ಹಾರಣ ನೋಡಿ ಕೂಡಲೇ ಮ್ಯಾಗಿ ಏರ್ಯಾರಲ್ಲ ಮ್ಯಾಗಿ ಮ್ಯಾಗಿಂದ ಜೀಗದ ಕ್ವಾಟ್ರೋ ಪ್ರಾಣ ಮ್ಯಾಗಿ ಮ್ಯಾಗಿಂದ ಜೀಗದ ಕ್ವಾಟ್ರೋ ಪ್ರಾಣ ಅಶೆನೈನ ಉಶೆನೈನ ಬಿಟ್ರೋ ಪ್ರಾಣ ಚೀತಿಟ ಕೇಳರಿ ಸರ್ವೇ ಜನ ಕೈಯ ಮೂಗದ ಏಳುವೆ ಸಬದಾಗಿನ್ನ ತಂದ ಹಾಕಲು ಮಣಿಯ ಎರಡು ಹೆಣ ದುಃಖ ಮಾಡುತ್ತ ಕುಂತಾಳು ಸೋಮನ ತಂದ ಹಾಕಲು ಮಣಿಯ ಎರಡು ಹೆಣ ದುಃಖ ಮಾಡುತ್ತ ಕುಂತಾಳು ಸೋಮನ ಕಾಕಣಿಕಿ ಊರೈತ್ರಿ ರಂಗಲಾಲ ನೀಸೇಣಿ ಹಚ್ಚೌರಿ ದರಗದ ಮ್ಯಾಲ ನೀಸೇಣಿ ಹಚ್ಚೌರಿ ದರಗದ ಮ್ಯಾಲ ಬಂದ ಭಕ್ತರನ ಕವತಿದು ಕರುಣಾದಿಂದ ಚೀತಿಟ್ಟ ಕೇಳರಿ ಸರ್ವೇ ಜನ ಕೈಯ ಮೋಗದ ಏಳುವೆ ಸಬದಾಗಿನ್ನ ಚೀತಿಟ್ಟ ಕೇಳರಿ ಸರ್ವೇ ಜನ ಕೈಯ ಮೋಗದ ಏಳುವೆ ಸಬದಾಗಿನ್ನ ಚೀತಿಟ್ಟ ಕೇಳರಿ ಸರ್ವೇ ಜನ ಕೈಯ ಮೋಗದ ಏಳುವೆ ಸಬದಾಗಿನ್ನ ಚಾತುರೆಂಬವ ಬಾಳ ಸತ್ಯವಾಣ ಅವನ ಮಡದಿ ಇದ್ದಳು ಬಾಳ ಭಕ್ತಿವಾನ ಅವನ ಮಡದಿ ಇದ್ದಳು ಬಾಳ ಭಕ್ತಿವಾಣ ಚಾತುರ ಸಾಹೇಬ ನೋಡದಾನು ಆಕ್ಷೇಣ ಸಬ ಕುಡಿ ಕೊಂತೆರೆ ದೈವ ಎಲ್ಲ ನಾವೊಂದು ಮಜ ಕೊರ ತಗದಿನ ಮೆಗಲ ಸಬ ಕುಡಿ ಕುಂತೀರಿ ದೈವ ಎಲ್ಲ ನಾವೊಂದು ಮಜ ಕೊರ ತಗದಿನ ಮಿಗಲ ಬಲ್ಲವೆ ಬಲ್ಲವೆ ದೇನ ರೂಪ ಸುಣ್ಣ ಹಚ್ಚಿ ಕಟ್ಟ ಸೇವು ಕೊರಳಗಿಪ ಶಾಯಿರ ಕುಣದಡಿ ಕಿಸಿ ಬ್ಯಾಡಲ್ಲ ಶಾಯಿರ ಕುಣದಡಿ ಕಿಸಿ ಬ್ಯಾಡಲ್ಲ ಸಬ ಕೂಡಿ ಕುಂತೀರಿ ದೈವ ಎಲ್ಲ ನಾವೊಂದು ಮಜ ಕೊರ ತಗದಿನ ಮಿಗಲ ಏ ಮುಂದ ಕೇಳರಿ ನೀವು ಇದರ ಕೆಲ ನಾವೊಂದು ಹೇಳ್ತೀನ್ರಿ ದೈವ ಕೆಲ್ಲ ಮುಂದ ಕೇಳರಿ ನೀವು ದೈವ ಕೆಲ ನಾನು ಹೇಳ್ತೀನ್ರಿ ದೈವ ಕೆಲ ಗಂಡ ಹೋಗ್ಯಾನರಿ ದೇಶದ ಮ್ಯಾಲ ಹೊಟ್ಟಿಯ ಸಲವಾಗಿ ನೌಕರಿ ಮ್ಯಾಲ ಬದಲಾಗಿ ಬಂದಿತ್ರಿ ಮ್ಯಾಲಿನ ಹುಕ್ಮ ಬದಲಾಗಿ ಬಂದಿತ್ರಿ ಮ್ಯಾಲಿನ ಹುಕ್ಮ ಸಭ ಕೂಡಿ ಕುಂತೀರಿ ದೈವ ಎಲ್ಲ ನಾ ಒಂದು ಮಜ ಕೋರ ತಗದಿ ನಿಮಗಲ ಹೇ ಸತ್ಯೋಳು ಮನ ಸೋತ್ರಿ ಸೌಕರ್ಮ್ಯಾಲ ಲಘು ಮಾಡಿ ಗಾದಿ ಪಲ್ಲಂಗ ಶಳಲ್ಲ ಸತಿಯೋಳು ಮನ ಸೋತ್ರಿ ಸೌಕರ್ಮ್ಯಾಲ ಲಘು ಮಾಡಿ ಗಾದಿ ಪಲ್ಲಂಗ ಶಳಲ್ಲ ತರ ತರದಡಗಿಯ ಮಾಡಲಲ್ಲ ಓಡಿ ಹೋಗಿ ಸೌಕರ್ಣ ಕರದಳಲ್ಲ ಪ್ರೀತಿಯಿಂದ ಓಟವರು ಮಾಡುವರಲ್ಲ ಮನೆ ಒಳಗ ಕೋಲು ಕೋಲು ನಗ ಊರಲ್ಲ ಸಭ ಕೂಡಿ ಕುಂತೀರಿ ದೈವ ಎಲ್ಲ ನಾ ಒಂದು ಮಜ ಕೋರ ತಗದಿ ನಿಮಗಲ ಹೇ ಸಾಲಿಲಿಂದ ಮಗ ಬಂದನಲ್ಲ ತಾಯಿದು ಏನಾರೆ ಪ್ರವೇತ್ರ ಕಲ ಸಾಲೆದಿಂದ ಮಾಗಾ